ಆಗಬಹುದು. ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಹಾತ್ಮ ಬಸವೇಶ್ವರರಿಗೆ ಜಯವಾಗಲಿ. ಬಸವ ಬೆಳಕು ಸಂಗೀತ ರೂಪಕ ಜಗಜ್ಯೋತಿ ಬಸವೇಶ್ವರರಿಗೆ ಜಯವಾಗಲಿ. ರಚನೆ ರಂಜಾನ್ ದರ್ಗ ಮಹಾನುಭಾವಿ ಬಸವೇಶ್ವರರಿಗೆ ಜಯವಾಗಲಿ. ಭಕ್ತಿ ಬಾಂಡಾರಿ ಬಸವೇಶ್ವರರಿಗೆ ಜಯವಾಗಲಿ. ವಿಶ್ವಗುರು ಬಸವೇಶ್ವರರಿಗೆ ಕೇಳಿ ಸಂಗೀತ ರೂಪಕ ಬಸವ ಬೆಳಕು. ಬಸವ ಜಯಂತಿ. ಬಸವೇಶ್ವರರ ಹೆಸರು ಕೇಳಿದೊಡನೆ ಈ ಬೇಸಿಗೆಯಲ್ಲೂ ಮನಕ್ಕೆ ತಂಪೆರೆದಂತಾಗುತ್ತದೆ. ಜಗದೇವಿ, ಬಸವ ಜನ್ಮೋತ್ಸವದಂದು ಬಸವಾಷ್ಟಕ ಕೇಳೋಣ. ದಲಿತರ ಪ್ರೀತಿಯ ಬಸವಂ ನ್ಯಾಯ ನಿಷ್ಠುರೀತಿರೋಧಾತಂ ವೇದ ವಿನಾಶಕ ಮೇಕೋ ಭಾವಂ ಲೋಕದ ಗುರು ಆತ್ಮಂ ಬಸವಂ ಲೋಕದ ಗುರು ಆತ್ಮಂ ಬಸವಂ. ಜಾತಿಯ ಅಹಂ ಮುರಿದಂ ಬಸವಂ ಧರ್ಮದ ದಾರಿ ತೋರಿದ ಬಸವಂ ಸರ್ವರು ಒಂದೇ ಎಂದಂ ಬಸವಂ ಲೋಕದ ಗುರು ಜ್ಞಾನಂ ಬಸವಂ ಲೋಕದ ಗುರು ಜ್ಞಾನಂ ಬಸವಂ. ಕಾಯಕ ಮಂತ್ರಂ ದುಃಖ ನಿವಾರಕಂ ದಾಸೋಹ ಭಾವಂ ಜೀವರಕ್ಷಕಂ ನಾನೆಂಬ ಭಾವಂ ವಿಶ್ವ ವಿನಾಶಕಂ ಗುರು ಸತ್ಯಂ ಬಸವಂ. ಪಡೆದದೆಲ್ಲ ಪರಮಾತ್ಮ ಪ್ರಸಾದಂ ಉಳಿದದೆಲ್ಲ ಲೋಕಹಿತಾರ್ಥಕಂ ಉಳಿದಂತೆ ನಡೆದ ಭಕ್ತಂ ಬಸವಂ ಲೋಕದ ಗುರು ತತ್ವಂ ಬಸವಂ ಲೋಕದ ಗುರು ಬಸವಂ. ಒಳಗಿನ ಸುಖವ ಕೊಟ್ಟಂ ಬಸವಂ ಹೊರಗಿನ ದುಃಖವ ಕಳೆದಂ ಬಸವಂ ಅನುಭಾವಂ ಬೆಳಕೆಂದಂ ಬಸವಂ ಲೋಕದ ಗುರು ಜೀವಂ ಬಸವಂ ಲೋಕದ ಗುರು ಜೀವಂ ಬಸವಂ. ಲಿಂಗಂ ಪರಮಾತ್ಮ ಸಂಗಂ ಜಂಗಮಲಿಂಗಂ ಸರ್ವಾತ್ಮ ಸಂಗಂ ದಯಾಭಾವಂ ಧರ್ಮದ ಮೂಲಂ ಲೋಕದ ಗುರು ಮಂತ್ರಂ ಬಸವಂ ಲೋಕದ ಗುರು ಮಂತ್ರಂ ಬಸವಂ. ನಮ್ಮಂತ ಸಾಕ್ಷಿಯೇ ಇಷ್ಟಲಿಂಗಂ ಸಕಲ ಜೀವಾತ್ಮರೆ ಜಂಗಮಲಿಂಗಂ ಕೈಲಾಸವೆಂಬುದು ಭಕ್ತರ ಅಂಗಂ ಲೋಕ ಪ್ರೀತಿಯ ಸಾಗರ ನಿರ್ಮಲ ಬಸವಂ ಪ್ರೀತಿಯ ಆಗರ ಕೋಮಲ ಬಸವಂ ಉತ್ತಮ ಪುರುಷಂ ಸರ್ವರ ಮಿತ್ರಂ ಲೋಕದ ಗುರು ನಿತ್ಯಂ ಬಸವಂ ಲೋಕದ ಗುರು ನಿತ್ಯಂ ಬಸವಂ ಲೋಕದ ಗುರು ನಿತ್ಯಂ ಬಸವಂ ಲೋಕದ ಗುರು ನಿತ್ಯಂ ಬಸವಂ ಲೋಕದ ಗುರು ನಿತ್ಯಂ ಬಸವಂ ಲೋಕದ ಗುರು ನಿತ್ಯಂ ಬಸವಂ. ಈ ಬಸವಾಷ್ಟಕ ಕೇಳಿ ಎನ್ನ ಹೃದಯ ತುಂಬಿ ಬಂತು. ಇನ್ನು ಮುಂದೆ ಇಷ್ಟಲಿಂಗ ಪೂಜೆಯ ವೇಳೆ ನಾನು ಈ ಲಿಂಗಾಷ್ಟಕವನ್ನೇ ಹಾಡೋದು. ಜಗದೇವಿ, ನಿನ್ನಂಥ ಹೆಂಡತಿಯನ್ನು ಪಡೆದ ನಾನು ಧನ್ಯ. ನಿನಗೆ ಗೊತ್ತೇ ಇದೆಯಲ್ಲ, ಏನು, ನಾನು ಬಸವೇಶ್ವರರಿಗೆ ಸದಾ ಶರಣಾಗಿದ್ದೇನೆ. ಶರಣು ಬಸವ ಎಂದು ನನ್ನ ಮನಸ್ಸು ಸದಾ ಹೇಳುತ್ತಿರುತ್ತದೆ. ಅವರ ಆದರ್ಶಗಳೇ ನಮಗೆ ದಾರಿದೀಪವಾಗಬೇಕಲ್ಲವೇ? 12ನೇ ಶತಮಾನದ ವಿಚಾರಗಳನ್ನು 21ನೇ ಶತಮಾನದಲ್ಲಿ ಹೇಗೆ ದಾರಿದೀಪ ಮಾಡಿಕೊಳ್ಳೋದು? ಶಿವನೇ ಬಸವ, ಬಸವ ಶಿವನೇ ಎನ್ನುತ್ತಾ ವಿಭೂತಿಧಾರಿಯಾಗಿ ಇಷ್ಟಲಿಂಗ ಪೂಜೆ ಮಾಡುತ್ತಾ ಮರ್ಯಾದೆಯಿಂದ ಬದುಕಿದರೆ ಸಾಲದೆ? ಬಲವೇ ನೈಯಾ ಲಿಂಗವ ಪೂಜಿಸಿ ಬಲವೇ ನೈಯಾ ಸಮರತಿ ಸಮ ತಣೇ ಸಮ ಸುಖವ ನರಿಯ ದನ್ನಕ್ಕ ಸಮರತಿ ಸಮ ತಣೇ ಸಮ ಸುಖವ ನರಿಯ ದನ್ನಕ್ಕ ಲಿಂಗವ ಪೂಜಿಸಿ ಬಲವೇ ನೈಯಾ ಲಿಂಗವ ಪೂಜಿಸಿ ಬಲವೇ ನೈಯಾ ಲಿಂಗವ ಪೂಜಿಸಿ ಬಲವೇ ನೈಯಾ ಲಿಂಗವ ಪೂಜಿಸಿ ಬಲವೇ ನೈಯಾ ಕೂಡಲ ಸಂಗಮ ದೇವರ ಪೂಜಿಸಿ ಕೂಡಲ ಸಂಗಮ ದೇವರ ಪೂಜಿಸಿ ನದಿಯೊಳಗೆ ನದಿಯ ನೆನೆಸಿದಂತಾಗದನ್ನಕ್ಕ ನದಿಯೊಳಗೆ ನದಿಯ ನೆನೆಸಿದಂತಾಗದನ್ನಕ್ಕ ಲಿಂಗವ ಪೂಜಿಸಿ ಬಲವೇ ನೈಯಾ ಲಿಂಗವ ಪೂಜಿಸಿ ಬಲವೇ ನೈಯಾ. ಲಿಂಗ ಪೂಜೆಗೆ ಬಹು ದೊಡ್ಡ ಉದ್ದೇಶವಿದೆ. ಆತ್ಮಶಾಂತಿಯೇ ಇಷ್ಟಲಿಂಗದ ಉದ್ದೇಶವಲ್ಲವೇ? ಬರೀ ಆತ್ಮಶಾಂತಿಯೇ ಉದ್ದೇಶವಾಗಿದ್ದರೆ ಮೂಢನಂಬಿಕೆಯೊಂದಿಗೆ ಕಲ್ಲನ್ನು ಪೂಜಿಸಿಯೂ ಪಡೆದುಕೊಳ್ಳಬಹುದು. ಜಗದೇವಿ, ಬಸವೇಶ್ವರರು ಅರುಹಿದ ಇಷ್ಟಲಿಂಗ ಪೂಜೆಗೆ ಆತ್ಮಶಾಂತಿಯ ಜೊತೆ ಲೋಕಶಾಂತಿಯ ಉದ್ದೇಶವೂ ಇದೆ. ಇಷ್ಟಲಿಂಗ ಪೂಜಿಸಿದರೆ ಲೋಕಶಾಂತಿ ಕೂಡ ಲಭಿಸುವುದೇ? ಲೋಕಶಾಂತಿಗಾಗಿ ಯಜ್ಞಯಾಗಾದಿಗಳನ್ನು ಮಾಡುತ್ತಾರೆ, ಜಪ ತಪಗಳಲ್ಲಿ ತಲ್ಲೀನರಾಗುತ್ತಾರೆ, ಶಾಂತಿ ಮಂತ್ರಗಳನ್ನು ಉಚ್ಚರಿಸುತ್ತಾರೆ, ಪ್ರಾಣಿ ಬಲಿಯನ್ನೂ ಕೊಡುವವರುಂಟು. ಹೀಗೆಲ್ಲ ಮಾಡಿದರೆ ಜಗತ್ತಿನಲ್ಲಿ ಶಾಂತಿ ನೆಲೆಗೊಳ್ಳುವುದು ಎಂದು ಭಾವಿಸುವುದು ಭ್ರಮೆ. ಈ ಕುರಿತು ಬಸವೇಶ್ವರರು ಆಳವಾದ ಚಿಂತನೆ ಮಾಡಿದ್ದಾರೆ, ಲೋಕ ಶಾಂತಿಯನ್ನು ಸಾಧಿಸುವ ಸನ್ಮಾರ್ಗವನ್ನು ಕಂಡುಹಿಡಿದಿದ್ದಾರೆ. ಅದೇ ಇಷ್ಟಲಿಂಗ ಪೂಜೆ ಮಾಡಿದರಾಯ್ತು? ಹಾಗಲ್ಲ, ಇಷ್ಟಲಿಂಗ ಪೂಜೆ ಎಂಬುದು ಲೋಕ ಕಲ್ಯಾಣದ ಧ್ಯಾನ. ನೀವು ಹೇಳೋದು ನನಗೆ ಅರ್ಥವಾಗುತ್ತಿಲ್ಲ. ಜಗದೇವಿ ಹೇಳಿ, ಇದು ಗಹನವಾದ ವಿಚಾರ. ಪೂಜೆ ಮಂತ್ರಗಳಿಂದ ಲೋಕದಲ್ಲಿ ಶಾಂತಿ ಲಭಿಸುವುದಿಲ್ಲ, ಅದಕ್ಕಾಗಿ ಜಂಗಮಲಿಂಗದ ಸೇವೆ ಮಾಡಬೇಕಾಗುತ್ತದೆ. ಹಾಗೆಂದರೆ? ಕೇಳು, ಸಕಲ ಜೀವಾತ್ಮರೇ ಜಂಗಮಲಿಂಗ. ಕ್ರಿಯಾಶೀಲರಾಗಿ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವುದೇ ಜಂಗಮಲಿಂಗದ ಸೇವೆ. ಇಷ್ಟಲಿಂಗ ಪೂಜೆ ಕರ್ಮದ ಸಂಕೋಲೆಗಳಿಂದ ಮಾನವನನ್ನು ಮುಕ್ತನನ್ನಾಗಿಸುತ್ತದೆ. ವಿಚಾರ ಬಹಳ ಗಹನವಾಗಿದೆ. ಕಾಯಕ ಕಾಯಕ ಎಂದು ದಿನವೂ ಹೇಳುತ್ತೇವೆ. ಕಾಯಕ ಸಿದ್ಧಾಂತ ಎಂದರೇನು? ನಾನು ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ನಾನಾವ ಕರ್ಮಗಳ ಮಾಡಿದಡೆಯು, ನಾನಾವ ಕರ್ಮಗಳ ಮಾಡಿದಳೆಯು ಆ ಕರ್ಮ ಫಲ ಹೋಗವ ನೀ ಕೊಡುವೆ ಎಂಬುದ ನಾನು ಬಲ್ಲೇನು. ಆ ಕರ್ಮ ಫಲ ಹೋಗವ ನೀ ಕೊಡುವೆ ಎಂಬುದ ನಾನು ಬಲ್ಲೇನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೇನು, ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೇನು, ನಿಮ್ಮ ಸ್ವಾಮಿಗೆ ಸಲ್ಲಿಸುವೆನು, ನಿಮ್ಮಾಣೆ ಕೂಡಲ ಸಂಗಮ ದೇವ ನಿಮ್ಮ ಸ್ವಾಮಿಗೆ ಸಲ್ಲಿಸುವೆನು, ನಿಮ್ಮಾಣೆ ಕೂಡಲ ಸಂಗಮ ದೇವ ನಿಮ್ಮಾಣೆ ಕೂಡಲ ಸಂಗಮ ದೇವ ನಿಮ್ಮಾಣೆ ಕೂಡಲ ಸಂಗಮ ದೇವ. ಕೇಳು. ಹೇಳಿ. ಕಾಯಕ ಸಿದ್ಧಾಂತವು ಪ್ರಸಾದ ಮತ್ತು ದಾಸೋಹ ವಿಚಾರಗಳನ್ನು ಒಳಗೊಂಡಿದೆ. ಕಾಯಕ ಪ್ರಸಾದ ಮತ್ತು ದಾಸೋಹ ಪ್ರಜ್ಞೆಯಿಂದ ಇಡೀ ವಿಶ್ವವನ್ನೇ ರಕ್ಷಿಸಲು ಸಾಧ್ಯ. ಪ್ರತಿಯೊಬ್ಬರೂ ಕಾಯಕದ ಮೂಲಕ ತಮ್ಮ ದೈನಂದಿನ ಬದುಕಿಗೆ ಬೇಕಾದುದನ್ನು ಪಡೆಯಬೇಕು. ಆದರೆ ಬರೀ ತಮ್ಮ ಬಗ್ಗೆಯೇ ಯೋಚಿಸಿದರೆ ಅದು ಕಾಯಕ ಸಿದ್ಧಾಂತವಾಗದು. ನಮ್ಮ ಕಾಯಕ ಕೇವಲ ಸ್ವಂತದ ಉದ್ದೇಶಕ್ಕೆ ಸೀಮಿತವಾಗಿರದೆ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿರಬೇಕು. ಇದು ಜಗಜ್ಯೋತಿ ಬಸವೇಶ್ವರರ ಆಶಯ. ಸ್ವಲ್ಪ ವಿವರಿಸಿದರೆ ಚೆನ್ನಾಗಿರುತ್ತೆ. ಬಸವಣ್ಣನವರ ವಚನಗಳು ಮೇಲ್ನೋಟಕ್ಕೆ ಸರಳ ಎನಿಸುತ್ತವೆ, ಚಿಂತಿಸಿದಂತೆಲ್ಲ ಎಷ್ಟೊಂದು ಅರ್ಥಗರ್ಭಿತವಾಗಿವೆ. ನನಗೆ ತಿಳಿದುಕೊಳ್ಳುವ ಆಸೆ ತೀವ್ರವಾಗುತ್ತಿದೆ. ಬಸವೇಶ್ವರರು ಗುರು, ಲಿಂಗ ಮತ್ತು ಜಂಗಮವನ್ನು ನಮ್ಮ ಸಮಾಜದಲ್ಲೇ ಕಾಣುತ್ತಾರೆ. ನಮ್ಮ ಪ್ರತಿಯೊಂದು ಉತ್ಪಾದನೆ ಮತ್ತು ಸೇವೆ ಸಮಾಜಮುಖಿಯಾಗಿರಬೇಕೆಂದು ಬಯಸುತ್ತಾರೆ. ನಮ್ಮ ಅಂತಃಸಾಕ್ಷಿಯನ್ನು ಮತ್ತು ಇಡೀ ಸಮಾಜವನ್ನು ದೇವರೆಂದು ಸಾರುತ್ತಾರೆ. ಕ್ರಮವಾಗಿ ಗುರು ಪೂಜೆ, ಲಿಂಗಾರ್ಚನೆ ಮತ್ತು ಜಂಗಮದಾಸೋಹದ ಮೂಲಕ ಬಸವೇಶ್ವರರು ಈ ಜವಾಬ್ದಾರಿಗಳನ್ನು ಸೂಚಿಸಿದ್ದಾರೆ. ನೀವು ಹೇಳುವ ಪ್ರಕಾರ ಕಾಯಕ ಸಿದ್ಧಾಂತ ವಿಶ್ವಮಾನವ ಸಿದ್ಧಾಂತವಾಗಿದೆ. ಈ ಸಿದ್ಧಾಂತದಲ್ಲಿ ಪ್ರಸಾದದ ಕುರಿತು ನೀವು ಹೇಳಲೇ ಇಲ್ಲವಲ್ಲ? ದೇವಾಲಯಗಳಲ್ಲಿ ಪೂಜೆಯ ನಂತರ ಪಡೆಯುವುದು ಇಲ್ಲವೇ ಆಹಾರ ಸೇವನೆಗೆ ಮಾಡುವುದು ಮಾತ್ರ ಪ್ರಸಾದ ಎಂಬುದು ನನಗೆ ಗೊತ್ತು. ಜಗದೇವಿ ಹೇಳಿ. ಬಸವೇಶ್ವರರ ದೃಷ್ಟಿಯಲ್ಲಿ ಪ್ರಸಾದಕ್ಕೆ ವಿಶಾಲವಾದ ಅರ್ಥವಿದೆ. ಕಾಯಕದಿಂದ ಬಂದುದನ್ನು ದುಡಿಮೆಯ ಫಲ ಎಂದು ಭಾವಿಸಿದರೆ ಮನದಲ್ಲಿ ಅಹಂಕಾರ ಮೂಡುವ ಸಾಧ್ಯತೆ ಇದೆ. ಅಂತೆಯೇ ದುಡಿಮೆಯ ಫಲವನ್ನು ದೇವರ ಪ್ರಸಾದ ಎಂದು ಸ್ವೀಕರಿಸಬೇಕು. ಹಾಗೆ ಗಳಿಸಿದ ಸಂಪತ್ತನ್ನು ಇಂದಿಂಗೆ ನಾಳಿಂಗೆ ಎನ್ನದೆ ಸಮಾಜವೆಂಬ ದೇವರಿಗೆ ದಾಸೋಹ ಭಾವದ ಮೂಲಕ ಅರ್ಪಿಸಬೇಕು. ನಿಮ್ಮ ಮಾತು ಕೇಳುತ್ತಿದ್ದಂತೆಲ್ಲ ಮನಸ್ಸು ನಿರಾಳವಾಗುತ್ತಿದೆ. ಬದುಕಿನ ಎಲ್ಲ ಜಟಿಲ ಸಮಸ್ಯೆಗಳನ್ನು ಬಸವ ತಂದೆ ಎಷ್ಟು ಸಲೀಸಾಗಿ ಬಗೆಹರಿಸಿದ್ದಾರೆ ಎಂಬುದರ ಅರಿವಾಗುತ್ತಿದೆ. ಜಗದೇವಿ ಸರಿಯಾಗಿಯೇ ಹೇಳಿದೆ. ಅಹಂಕಾರವೇ ಎಲ್ಲ ಸಮಸ್ಯೆಗಳ ಮೂಲ ಎಂದು ಭಕ್ತಿ ಭಂಡಾರಿ ಬಸವೇಶ್ವರರು ಸೂಚಿಸಿದ್ದಾರೆ. ದಯಾಭಾವದಿಂದ ಮಾತ್ರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಸಾಧ್ಯ ಎಂದು ಸಾರಿದ್ದಾರೆ. ಅಂತೆಯೇ ಅವರು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಎಂದು ದೇವರಲ್ಲಿ ಬೇಡಿಕೊಂಡಿದ್ದಾರೆ. ದಾಸೋಹಂ ಭಾವದಿಂದ ಅಹಂಭಾವವನ್ನು ಹೊಡೆದು ಹಾಕಬೇಕಿದೆ. ಆಗ ಮಾತ್ರ ಈ ಜಗತ್ತು ಎಲ್ಲ ಅನಿಷ್ಟಗಳಿಂದ ಮುಕ್ತವಾಗಲು ಸಾಧ್ಯ. ಇಷ್ಟೆಲ್ಲ ವಿಚಾರಗಳನ್ನು ಒಳಗೊಂಡ ಬಸವ ಧರ್ಮ ಹೊಸ ಧರ್ಮವೇ ಆದ ಹಾಗಾಯಿತಲ್ಲವೇ? ಬಸವೇಶ್ವರರು ತೋರಿಸಿದ ಮಾರ್ಗಕ್ಕೆ ಬಸವ ಧರ್ಮ ಎಂದು ಸ್ವನ್ನಲಿಗೆಯ ಶರಣ ಸಿದ್ದರಾಮರೇ ಹೇಳಿದ್ದಾರೆ. ಎನ್ನ ತನುಮನ ಪ್ರಾಣಗಳು ಶುದ್ಧವಾದವು ಬಸವಣ್ಣ ನಿಮ್ಮ ಧರ್ಮದಿಂದ ಎಂದು ಮಡಿವಾಳ ಮಾಚಿದೇವರು ತಿಳಿಸಿದ್ದಾರೆ. ನಮ್ಮ ಜನಪದ ಕವಿಗಳು ಬಸವೇಶ್ವರರ ವಿಚಾರಗಳು ಹೊಸ ಮತದ ಹೊಸ ಮಂತ್ರಗಳು ಎಂದು ಹಾಡಿ ಹೊಗಳಿದ್ದಾರೆ. ಹೊಸ ಮತಕ್ಕೆ ಮಂತ್ರ ನಿತ್ಯದಲ್ಲಿ ಒಕ್ಕಲಿರ ಹೊಸ ಮಂತ್ರ ಬಸವ ಜಪಿಸುವನು ಹೊಸ ಮಂತ್ರ ಬಸವ ಜಪಿಸುವನು ಸಾಧು ಸಾಧನೆ ಬಸವ ಓದು ಕಲಿತು ಜನವು ಹೋದ ಹೋದಲ್ಲಿ ಹೊಸ ಮಾತು ಹೋದ ಹೋದಲ್ಲಿ ಹೊಸ ಮಾತು ಕೇಳಿದವು ಮೇವಿನಿಗೆ ಬಂತು ಹೊಸ ಬೆಳಕು ಮೇವಿನಿಗೆ ಬಂತು ಹೊಸ ಬೆಳಕು ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚಲ್ಲಿದನು ತಂದು ಶಿವ ಬೆಳಕ ಚಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನವು ಹಾಡುವುದು ಸೊಲ್ಲೆತ್ತಿ ಜನವು ಹೀಗೆ ಬಸವ ಧರ್ಮ ರೈತರ ಕೃಷಿ ಕಾರ್ಮಿಕರ ಮತ್ತು ಎಲ್ಲ ರೀತಿಯ ಕಾಯಕ ಜೀವಿಗಳ ಧರ್ಮವಾಗಿದೆ. ಇಂಥ ಮಾನವ ಕುಲ ತಿಲಕ ಬಸವಣ್ಣನವರ ಜೊತೆಗೆ ಬದುಕಿದವರೇ ಧನ್ಯರಲ್ಲವೇ? ಬಸವಣ್ಣನವರು ಅವರಿಗೆ ಎಂಥ ಸ್ಫೂರ್ತಿಯ ಸೆಲೆಯಾಗಿರಬಹುದು? ಅವರೆಲ್ಲ ಬಸವಣ್ಣನವರನ್ನು ಹೇಗೆ ಕಂಡಿರಬಹುದು? ಜಗದೇವಿ, ಬಸವೇಶ್ವರರು ಕುಟುಂಬ ಪ್ರೇಮಿ, ಸಮಾಜವೆಂಬ ಜಂಗಮ ಪ್ರೇಮಿ. ಅವರು ಶರಣರನ್ನು ತಮ್ಮ ಕುಟುಂಬದ ಸದಸ್ಯರೆಂದೇ ಭಾವಿಸುತ್ತಿದ್ದರು. ಹೌದು, ಶರಣ ಸಂಕುಲ ಜಾತಿ ಮತಭೇದಗಳಿಂದ ಮುಕ್ತವಾಗಿತ್ತು. ಇಷ್ಟಲಿಂಗವೊಂದೇ ಅವರ ದೇವರು. ಬಸವೇಶ್ವರರೆಂದರೆ ಶರಣರಿಗೆಲ್ಲ ಪಂಚಪ್ರಾಣ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು ಭಕ್ತಿರಸವೆಂಬ ತೈಲವ ನೆರೆದು ಆಚಾರವೆಂಬ ಭಕ್ತಿಗೆ ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಡಗಿ ಬೆಳಗುತ್ತಿದ್ದೀತಯ್ಯ ಶಿವನ ಪ್ರಕಾಶ ತೊಡಗಿ ಬೆಳಗುತ್ತಿದ್ದೀತಯ್ಯ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಹೀಗೆ ವ್ಯೋಮ ಮೂರುತಿಯ ಅಲ್ಲಮ ಪ್ರಭುಗಳು ಬಸವೇಶ್ವರರನ್ನು ಕೊಂಡಾಡಿದ್ದಾರೆ. ಬಸವೇಶ್ವರರು ದೇವಸ್ವರೂಪರೇ ಆಗಿದ್ದರು. ವಿಶ್ವದ ಮಾನವರನ್ನು ಎಲ್ಲ ರೀತಿಯ ಬಂಧನಗಳಿಂದ ವಿಮೋಚನೆಗೊಳಿಸುವ ಈ ಧರ್ಮದ ವೈಶಿಷ್ಟ್ಯವೇನು? ಜಗತ್ತಿನ ಹಿನ್ನೆಲೆಯಲ್ಲಿ ಈ ಧರ್ಮವನ್ನು ನೋಡುವ ಬಗ್ಗೆ ಹೇಗೆ? ಬಸವೇಶ್ವರರು ಕಲ್ಯಾಣದಲ್ಲಿ ಮಾಡಿದ ಬಹಳಷ್ಟು ಪ್ರಯೋಗಗಳಲ್ಲಿ ಜಗತ್ತಿನಲ್ಲಿ ನಡೆದ ಮೊದಲ ಪ್ರಯೋಗಗಳೇ ಆಗಿವೆ. ಬಸವೇಶ್ವರರು ಎಲ್ಲದಕ್ಕೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿದರು. ರಾಜ್ಯ ಸಿಂಹಾಸನವನ್ನು ಅವರು ಕೆಣಕಲಿಲ್ಲ, ಆದರೆ ಶೂನ್ಯ ಸಿಂಹಾಸನ ಸೃಷ್ಟಿಸಿ ಪ್ರಜಾಪ್ರಭುತ್ವದ ಕನಸು ಬಿತ್ತಿದರು. ಅವರ ಅನುಭವ ಮಂಟಪದಲ್ಲಿನ ಅಮರ ಗಣಗಳಲ್ಲಿ ಎಲ್ಲ ಜಾತಿ ಜನಾಂಗದವರಿದ್ದರು, ಮಹಿಳೆಯರಿದ್ದರು. ಅವರೆಲ್ಲ ಆ ಅನುಭವ ಮಂಟಪ ಎಂಬ ಸಮಾಜೋಧಾರ್ಮಿಕ ಸಂಸತ್ತಿನ ಸದಸ್ಯರಾಗಿದ್ದರು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಪಡೆದವರಾಗಿದ್ದರು. ಹೀಗೆ ಸ್ವತಂತ್ರ ಸರ್ವ ಸಮಾನತೆಯ ವಿಚಾರಧಾರೆಯನ್ನು ಹರಿಸಿದವರಲ್ಲಿ ಬಸವೇಶ್ವರರು ಮೊದಲಿಗರು. ಅವರು ಪ್ರಾರಂಭಿಸಿದ ಚಳವಳಿಯಿಂದಾಗಿ ಮಹಿಳೆಯರು ಮತ್ತು ಅಸ್ಪೃಶ್ಯರು ಕೂಡ ಶರಣರಾದರು, ಅಕ್ಷರ ಕಲಿತರು, ವಯಸ್ಕರ ಶಿಕ್ಷಣ ಕಲ್ಯಾಣದಲ್ಲೇ ಪ್ರಾರಂಭವಾಯಿತು. ಬಸವೇಶ್ವರರ ವಚನಗಳಲ್ಲಿ ವಿಶ್ವಸಂಸ್ಥೆ ಘೋಷಿಸಿದ ಮಾನವ ಹಕ್ಕುಗಳೆಲ್ಲ ಇವೆ. ಬಸವಾಗಿ ಇಷ್ಟಲಿಂಗ, ಗುಡಿಗೆ ಪರ್ಯಾಯವಾಗಿ ಅನುಭವ ಮಂಟಪ, ದಾನಕ್ಕೆ ಪರ್ಯಾಯವಾಗಿ ದಾಸೋಹ, ಕರ್ಮ ಸಿದ್ಧಾಂತಕ್ಕೆ ಪರ್ಯಾಯವಾಗಿ ಕಾಯಕ ಸಿದ್ಧಾಂತ, ಹೀಗೆ ಎಲ್ಲ ರೀತಿಯಿಂದಲೂ ಬಸವ ಧರ್ಮ ಹೊಸ ಧರ್ಮವಾಗಿದೆ. ಬಸವಣ್ಣನವರ ಹೊಸ ಧರ್ಮದ ಕುರಿತು ಎಷ್ಟು ಕೇಳಿದರೂ ಕೇಳಬೇಕೆನಿಸುತ್ತಿದೆ. ಕಲ್ಯಾಣದಾಗ ಬಸವಣ್ಣ, ಕಲ್ಯಾಣದಾಗ ಬಸವಣ್ಣ ಇರುವಾಗ ಕಲ್ಲಿಗಾಗ ಕೈ ಮುಗಿಯಾದು, ಕಲ್ಲಿಗಾಗ ಕೈ ಮುಗಿಯಾದು. ಮಹಾತ್ಮ ಬಸವೇಶ್ವರರಿಗೆ ಜಯವಾಗಲಿ, ಜಗಜ್ಯೋತಿ ಬಸವೇಶ್ವರರಿಗೆ ಬಸವ ಬೆಳಕು. ಸಂಗೀತ ರೂಪಕ ಕೇಳಿದಿರಿ. ರಚನೆ ರಂಜಾನ್ ದರ್ಗಾ. ನಿರೂಪಣೆ ವಿಠಲ್ ಪೂಜಾರ್ ಹಾಗೂ ಸುಜಾತಾ ಜಂಗಮಶೆಟ್ಟಿ. ಹಾಡುಗಳನ್ನು ಹಾಡಿದವರು ಛಾಯಾ ಭರತ್ನೂರ್, ಮಾಲಾಶ್ರೀ ಕಣವಿ, ಉಮಾಡಿ ಕುಲಕರ್ಣಿ, ಪ್ರಸನ್ನ ಕೊರ್ತಿ ಹಾಗೂ ಕುಮಾರ್ ಕಣವಿ. ಸಂಗೀತ ಸಂಯೋಜಿಸಿ ಹಾಡಿದವರು ಫಕೀರೇಶ್ ಕಣವಿ. ವಾದ್ಯ ಸಹಕಾರ ರೇವಣಪ್ಪ ಎಚ್ ಕುಂಕುಮಗಾರ್, ವೈಲಿನ್ ಶೇಖ್ ಅಬ್ದುಲ್ಲಾ ಖಾಜಿ, ಕೊಳಲು ರೇವಯ್ಯ ವಸ್ತ್ರದ ಮಠ್, ಸಿತಾರ್ ರಾಮಚಂದ್ರ ಉಪ್ಪಾರ್ ಕೀಬೋರ್ಡ್, ಶಾಂತಲಿಂಗ ದೇಸಾಯಿ ಕಲ್ಲೂರ್ ಹಾಗೂ ಜಡೇಶ್ ಹುಗಾರ್, ತಬಲಾ ಮೊಹಮ್ಮದ್ ರುಕ್ನುದ್ದೀನ್ ಢೋಲಕ್ ಹಾಗೂ ಹೇಮಂತ್ ಅಷ್ಟಗೀಕರ್ ತಾಳ. ನಿರ್ಮಾಣ ನೆರವು ಸದಾನಂದ ತರ್ಲಾ ಹಾಗೂ ಶೇಖ್ ಅಬ್ದುಲ್ಲಾ ಖಾಜಿ. ಸಂಕಲನ ಲಕ್ಷ್ಮೀಕಾಂತ್ ಪಾಟೀಲ್. ತಾಂತ್ರಿಕ ನೆರವು ಶರಶ್ಚಂದ್ರ ಮಂಕಾಲ ಹಾಗೂ ಶರಣಬಸಪ್ಪ ಭೈರುಜಿ. ಬಸವೇಶ್ವರರಿಗೆ ಜಯವ. ನಿರ್ಮಾಣ ಡಾಕ್ಟರ್ ಶಿವಾನಂದ ಬೇಕಲ್. ವಿಶ್ವಗುರು ಬಸವೇಶ್ವರರಿಗೆ ಜಯವಾಗಲಿ. ಈಗ ಕೇಳಿ ಬೆಟಗೇರಿಯ ನಾಗಪ್ಪ ಹೊಚ್ಚಪ್ಪ ಭಜಂತ್ರಿ ಮತ್ತು ಸಂಗಡಿಗರಿಂದ ಘಂಟಾ ತರಂಗ ವಾದನ. Thank you.